50 languages. 40. نلبتو. الاتجاه الصحيح. داريا بجي بيتاري سبودو. عفوا. عذرا. شمسي. بإمكانك مساعدتي؟ ನನಗೆ ಸ್ವಲ್ಪ ಸಹಾಯ ಮಾಡುವಿರಾ? ಐನ ಅಜಿದು ಮತ್ಅಮನ್ ಜಯ್ಯಿದ? ಇಲ್ಲಿ ಒಳ್ಳೆಯ ಫಲಹಾರ ಮಂದಿರ ಎಲ್ಲಿದೆ? ಐನ ಅಟಫ್ ಅಲಾ ಯಸಾರಿಕ ಐಂದ ಝಾವಿಯ? ರಸ್ತೆಯ ಕೊನೆಯಲ್ಲಿ ಎಡಕ್ಕೆ ಹೋಗಿರಿ. ತುಮ್ಮ ಸರ್ ಕಲೀಲನ್ ಅಲಾ ತೂಲ್. ಆಮೇಲೆ ಸ್ವಲ್ಪ ದೂರ ನೇರವಾಗಿ ನಡೆದು ಹೋಗಿರಿ. وبعد 100 متر على اليمين. ನಂತರ ಸುಮಾರು 100 ಮೀಟರ್ ನಷ್ಟು ದೂರ ಬಲಗಡೆಗೆ ಹೋಗಿ. بإمكانك ان تستقل الحافله ايضا. ನೀವು ಬಸ್ನಲ್ಲಿ ಕೂಡ ಹೋಗಬಹುದು. او يمكنك ايضا اخذ الحافله الكهربائيه. ನೀವು ಟ್ರಾಮ್ ನಲ್ಲಿ ಕೂಡ ಹೋಗಬಹುದು. وبامكانك ان تسير خلفي. ನೀವು ನಿಮ್ಮ ಕಾರಿನಲ್ಲಿ ನನ್ನ ಹಿಂದೆ ಬರಬಹುದು. كيف اصل الى ملعب كره القدم؟ ನಾನು ಫುಟ್ಬಾಲ್ ಕ್ರೀಡಾಂಗಣವನ್ನು ಹೇಗೆ ತಲುಪಬಹುದು? عبر الجسر. ಸೇತುವೆಯನ್ನು ಹಾದು ಹೋಗಿ. عبر النفق. ಸುರಂಗದ ಮೂಲಕ ಹೋಗಿ. سر حتى الإشارة الضوئية الثالثة. ಮೂರನೆಯ ಟ್ರಾಫಿಕ್ ಲೈಟ್ ಸಿಗುವವರೆಗೆ ಹೋಗಿ. ثم انعطف بعد الشارع الأول نحو اليمين. ಅಲ್ಲಿ ಮೊದಲನೆಯ ರಸ್ತೆಯಲ್ಲಿ ಬಲಕ್ಕೆ ತಿರುಗಿಕೊಳ್ಳಿ. واستمر مباشرة حتى التقاطع القادم. ನಂತರ ಮುಂದಿನ ಅಡ್ಡ ರಸ್ತೆಯನ್ನು ದಾಟಿ ಮುಂದುವರೆಯಿರಿ. عفوا كيف أصل إلى المطار؟ ಕ್ಷಮಿಸಿ, ನಾನು ವಿಮಾನ ನಿಲ್ದಾಣ ತಲುಪಲು ಹೇಗೆ ಹೋಗಬೇಕು? الافضل ان تستقل قطار النفق. ಸುರಂಗ ರೈಲಿನಲ್ಲಿ ತುಂಬಾ ಸುಲಭವಾಗಿ ತಲುಪಬಹುದು. تابع السفر حتى المحطه النهائيه. ಕೊನೆಯ ನಿಲ್ದಾಣದವರೆಗೆ ಪ್ರಯಾಣ ಮಾಡಿ.